ಬೆಳೆಯನ್ನ ಪಡೆಯೋದ್ರಿಂದ ಅದಕ್ಕೆ ಒಳ್ಳೆಯ ದರವನ್ನು ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ನಿರಂತರವಾಗಿ ಈ ಕೃಷಿಯನ್ನ ಕೈಗೊಳ್ಳೋದಕ್ಕೂ ಅವಕಾಶಗಳಿರುತ್ತೆ. ಈ ಒಂದು ವಿಚಾರದಲ್ಲಿ ಪ್ರಾರಂಭ ಹೇಗಾಗಬೇಕು, ಮಣ್ಣಿನ ಒಂದು ಆಯ್ಕೆ ಯಾವ ರೀತಿ ಇರಬೇಕಾಗತ್ತೆ, ಹೇಗೆ ನಿರ್ವಹಣೆ ಮಾಡಬೇಕಾಗತ್ತೆ, ಎಲ್ಲ ವಿಚಾರಗಳ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆ ಸರ್. ಮೊದಲನೇದಾಗಿ ಈಗ ಅರಿಶಿನ, ಅರಿಶಿನ ಅಂತ ಬಂದಾಗ ಇದೊಂದು ವಾಣಿಜ್ಯ ಬೆಳೆ ನಾವು ನೋಡಬಹುದು. ಎಲ್ಲೆಲ್ಲಿ ರೈತರು ಬೆಳೀತಾರೆ ಅದಕ್ಕೆ ತಗಲ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದು ಬೇರೆ ಬೆಳೆಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಂಗಾಗಿ ರೈತರು ಈಗ 1 ಎಕರೆ 2 ಎಕರೆ ಏನ್ ಬೆಳೀತಾರೆ ಅವರು ಈ ಬೆಳೆ ಬಗ್ಗೆ ಒಂದು ಪ್ರಾಥಮಿಕ ಹಂತದಲ್ಲೇ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದು. ಅರಿಶಿನದ ಒಂದು ಪ್ರಾಮುಖ್ಯತೆ ತಲತಲಾಂತರದಿಂದ ನೋಡ್ಕೊ ಬಂದ್ರೆ ಅರಿಶಿನಕ್ಕೊಂದು ಪವಿತ್ರವಾದ ಸ್ಥಾನವನ್ನೇ ಕೊಟ್ಟಿದ್ದೇವೆ ಅಲ್ವಾ. ಜೊತೆಗೆ ಅರಿಶಿನವನ್ನ ನಾವು ಹೆಂಗೆ ಬಳಸ್ತಿದ್ದೀವಿ, ಸಾಂಬಾರ ಆಗಿ ಮೇನ್ ಆಗಿ ಸಾಂಬಾರ ಪದಾರ್ಥವಾಗಿ ಬಳಸ್ತಿದ್ದೇವೆ, ಸೌಂದರ್ಯವರ್ಧಕವಾಗಿ ಬಳಸ್ತಾ ಇದ್ದೇವೆ, ಆಮೇಲೆ ಕುಂಕುಮ ಪ್ರಿಪರೇಷನ್ ಮಾಡ್ಲಿಕ್ಕೆ ಅದಲ್ದೇ ಔಷಧಿಯಾಗಿ ಬಳಸ್ತಾ ಇದ್ದೇವೆ. ಸಾಕಷ್ಟು ಅದರದ್ದು ಒಂದು ಉಪಯೋಗಗಳಿದಾವೆ. ಇನ್ನು ಕೆಲವು ಉಪಯೋಗಗಳು ಈಗ ಏನ್ ಹೇಳ್ತಾರಲ್ಲ ವ್ಯಾಲ್ಯೂ ಅಡಿಷನ್ ಅಂತಕ್ಕಂಥದ್ದು, ಅದರಲ್ಲಿ ಒಲಿಯೋ ರೆಸಿನ್ ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಕರ್ಕುಮಿನ್ ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥದ್ದು, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳ್ತಿರತಕ್ಕಂಥದ್ದು ಎಡಿಬಲ್ ಬಣ್ಣ, ಏನು ಡೈ ಅಂತ ನಾವು ಹೇಳ್ತೀವಿ. ಮೋಸ್ಟ್ ಪ್ರಾಬಬ್ಲಿ ನಾನು ಹೇಳ್ದಂಗೆ ಇದು ಒಂದು ಸೂಕ್ತವಾದಂತಹ ಅದು ಎಡಿಬಲ್ ಡೈ. ಈಗ ನಾವೇನು ಆಹಾರ ತಿಂತೀವಿ ಅದಕ್ಕೇನು ಎಲ್ಲವೂ ಆಲ್ಮೋಸ್ಟ್ ಕೆಮಿಕಲ್ ಇದ್ದಿರಬಹುದು, ಅದರಲ್ಲಿ ಇದು ಎಡಿಬಲ್ ಡೈ ಅಂತ ಸೂಕ್ತವಾದಂತಹ ಎಡಿಬಲ್ ಡೈ ವಿತ್ ಮೆಡಿಸಿನ್ ಪ್ರಾಪರ್ಟಿ ಇರ್ತಕ್ಕಂಥದ್ದು. ಸೊ ಇದ್ರದ್ದು ಉಪಯೋಗ, ಆಮೇಲೆ ನಮ್ಮ ಬಳಕೆ, ನಮ್ಮ ಸಂಸ್ಕೃತಿಯಲ್ಲಿ ಈ ಬೆಳೆಯದು ಒಂದು ಏನಿದೆ ಪ್ರಾಮುಖ್ಯತೆ ಇದು ನಮ್ಗೆಲ್ಲರೂ ಗೊತ್ತಿರೋಂಥದ್ದು. ಇಲ್ಲಿ ಪ್ರಪಂಚದಲ್ಲಿ ಭಾರತ ಯಥೇಚ್ಛವಾಗಿ ಅರಿಶಿನ ಬೆಳೆಯುತ್ತೆ, ಹಾಗೆ ನಾವು ಯಥೇಚ್ಛವಾಗಿ ಬಳಸ್ತೀವಿ. ಸೊ ನಾವು ಪ್ರಪಂಚದಲ್ಲಿ ನಾವೇ 1 ಸ್ಥಾನದಲ್ಲಿರೋದು. ಆದರೆ ಈ ಪೊಸಿಷನ್ ನಮ್ಮದು ಎಕ್ಸ್ಪೋರ್ಟಲ್ಲಿ ನಾವು ಅಷ್ಟಾಗಿ ಇಲ್ಲ. ಕಾರಣಗಳು ಸಾಕಷ್ಟು ಇದ್ದಾವೆ. ನಾವು ಸುಧಾರಿತ ತಳಿಗಳನ್ನ ಹಾಕಲ್ದೇ ಇರತಕ್ಕಂಥದ್ದು, ಕೆಲವು ಟೈಮು ಒಳ್ಳೆ ಗುಣಮಟ್ಟ ಇಲ್ಲದೇ ಇರತಕ್ಕಂಥದ್ದು, ಆಮೇಲೆ ಪ್ರೊಸೆಸಿಂಗಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕಂಟಾಮಿನೇಟ್ ಆಗ್ತಕ್ಕಂಥದ್ದು, ಸಾಕಷ್ಟು ಕಾರಣಗಳಿದ್ದಾವೆ. ಸೊ ಹಾಗಾಗಿ ನಾನು ಇವತ್ತು ಒಂದು ಸುಧಾರಿತ ಬೇಸಾಯ ಪದ್ಧತಿಗಳು ಏನೇನು ಮಾಡ್ಕೋಬೇಕು, ರೈತರು ಖರ್ಚಿನ ಕಡಿಮೆ ಮಾಡಿಕೊಂಡು ಇಳುವರಿ ಜಾಸ್ತಿ ಮಾಡ್ಕೋಬೇಕು, ಬಂದಂಥ ಇಳುವರಿಯಲ್ಲಿ ಒಳ್ಳೆ ಗುಣಮಟ್ಟ ಪಡ್ಕೋಬೇಕು, ಇದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ. ಮೊದಲನೇದಾಗಿ ಈಗ ಅರಿಶಿನದಲ್ಲಿ ನಾವೇನು ಭೂಮಿ ಸಿದ್ಧತೆ ಅಂತಕ್ಕಂಥದ್ದು, ಕರ್ನಾಟಕದಲ್ಲಿ ಏನು ಅರಿಶಿನ ಬೆಳೀತಕ್ಕಂಥ ಏರಿಯಾಗಳು ನೋಡಿದ್ರೆ ಚಾಮರಾಜನಗರ, ಕೆಲವು ಮೈಸೂರದ್ದು ಕೆಲವು ಭಾಗಗಳು, ಕರಾವಳಿಯಲ್ಲಿ ಸ್ವಲ್ಪ ಬೆಳೀತಾರೆ, ಆಮೇಲೆ ಬಾಗಲಕೋಟೆ ಈ ಥರ ಈ ಭಾಗಗಳನ್ನ ನಾವು ನೋಡಿದಾಗ ಇಲ್ಲಿ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ, ಮೊದಲನೇದಾಗಿ ಭೂಮಿ ಸಿದ್ಧತೆ ಮತ್ತು ಮಣ್ಣಿನ ಆಯ್ಕೆ. ಇಲ್ಲಿ ನಾವು 1 ಎಕರೆಗೆ ಸುಮಾರು 80-100 ಲಕ್ಷ ರೂಪಾಯಿ ಖರ್ಚು ಮಾಡೋದ್ರಿಂದ ನಾವು ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು ಮಣ್ಣು ಪರೀಕ್ಷೆ ಅಂತಕ್ಕಂಥದ್ದು ಮಾಡಬೇಕು. ಸೊ ರೈತರು ಒಂದು ಗಮನಿಸಬೇಕಾಗಿರೋದು ತುಂಬ ಕಪ್ಪು ಮಣ್ಣಲ್ಲಿ, ಏನು ಬ್ಲ್ಯಾಕ್ ವಾಟರ್ ಸಾಯಿಲ್ ಅಂತ ಹೇಳ್ತೇವಲ್ಲ, ಅಂಥ ಭೂಮಿಲಿ ಅರಿಶಿನ ಚೆನ್ನಾಗಿ ಬರಲ್ಲ. ಯಾಕಂದರೆ ಭೂಮಿ ಹಗುರವಾಗಿರಬೇಕು, ಚೆನ್ನಾಗಿ ಗಾಳಿ ಆಡಬೇಕು ಭೂಮಿಗೆ, ಅಂಥ ಭೂಮಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಕೆಂಪು ಮಣ್ಣು, ಕೆಂಪು ಗೋಡು ಮಣ್ಣು, ಆಮೇಲೆ ಜಂಬಿಟ್ಟಿಗೆ ಮಣ್ಣು ಕೂಡ ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಬೆಳಿಬೋದು. ಆಮೇಲೆ ಕಪ್ಪು ಮಣ್ಣಲ್ಲಿ ಚೆನ್ನಾಗಿ ಸಾರ ಇರತಕ್ಕಂತಹ ಮಣ್ಣುಗಳಲ್ಲಿ ರೈತರಿಗೆ ಗೊತ್ತಾಗ್ತದೆ, ಕೆಲವು ಕಪ್ಪು ಮಣ್ಣು ಸ್ವಲ್ಪ ಭಾಗದಲ್ಲಿ ಆಗುತ್ತೆ, ಬಟ್ ನೀವು ನೀರು ನಿಲ್ತಕ್ಕಂಥ ಮಣ್ಣು, ಆಮೇಲೆ ಕೆಲವು ಪ್ರಾಬ್ಲಮೆಟಿಕ್ ಸಾಯಿಲ್ಸ್ ಇರ್ತವೆ, ಸಲೈನ್ ಪ್ಯಾಚಸ್ಗಳು, ಆಮೇಲೆ ಕಳ್ಳ ಮಣ್ಣು ಅಂತ ಹೇಳ್ತಾರೆ ಹೇಳಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರದ ಭಾಗದ ರೈತರು, ಸ್ವಲ್ಪ ನೀರು ಬಂದ್ಬಿಟ್ರೆ ಏನು ತುಂಬ ನೀರು ನಿಂತ್ಕೊಬಿಡುತ್ತೆ, ಅದರಲ್ಲಿ ಅರಿಶಿನದ ಗೆಡ್ಡೆಗಳ ಡೆವಲಪ್ಮೆಂಟ್ ಸರಿಯಾಗಲ್ಲ ಮತ್ತು ಬೆಳವಣಿಗೆನು ಸರಿಯಾಗಲ್ಲ. ಹಾಗಾಗಿ ಕೆಂಪು ಮಣ್ಣು ಸೂಕ್ತವಾದಂತ ಹೇಳ್ಬೋದು, ಕೆಂಪು ಮಣ್ಣು, ಕೆಂಪು ಗೋಡು ಮಣ್ಣು, ಈ ಮಣ್ಣು ಈ ಬೆಳೆನ ಪ್ರಾರಂಭ ಮಾಡೋಕೆ ಸೂಕ್ತವಾದಂಥದ್ದು. ಮತ್ತು ಸಾಮಾನ್ಯವಾಗಿ ರೈತರು ನಮ್ಮಲ್ಲಿ ನಮ್ಮ ಇದಕ್ಕೆ ಬರ್ತಾರೆ ಕನಿಷ್ಠ 2 ಬೆಳೆಗಳಿಗೆ ಒಂದ್ಸಲ ನಾವು ಮಣ್ಣು ಪರೀಕ್ಷೆ ಮಾಡೋದ್ರ ಬಗ್ಗೆ ಹೇಳ್ತೀವಿ. ಇಲ್ಲಿ ರೈತರು ಏನು ಗಮನಿಸ್ಬೇಕು, ಈ ಮಣ್ಣು ಪರೀಕ್ಷೆ ಮಾಡಿರ್ತೀರಾ, ಒಳ್ಳೆ ಇಳುವರಿ ಪಡಿಬೇಕು, ಒಳ್ಳೆ ಗುಣಮಟ್ಟದ ಇಳುವರಿ ಪಡಿಬೇಕಂದ್ರೆ ಮಣ್ಣಲ್ಲಿ ಕನಿಷ್ಠ 0.5% ಅಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಅಂದ್ ಇರಲೇಬೇಕು. 0.5 ನಾವು 1% ಅಂತ ಹೇಳ್ತೀವಿ, ಒಂದು ಸರ್ ನಾವು ಇಳುವರಿ 0.5 ಇರಲೇಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಸಾಕಷ್ಟು ನಾವು ಕೊಟ್ಟಿಗೆ ಗೊಬ್ಬರ ಏನು ಇಂಗಾಲನ ಹೆಚ್ಚು ಮಾಡ್ಲಿಕ್ಕೆ ಏನ್ಬೇಕು ಅದನ್ನು ಬಳಸಬೇಕಾಗತ್ತೆ. ಆಮೇಲೆ ಇನ್ನೊಂದು ಅಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ಸಾರಜನಕ, ರಂಜಕ, ಪೊಟ್ಯಾಷ್ ನಾರ್ಮಲ್ ಆಗಿದ್ರೆ ಸಾಕು, ಆದ್ಮೇಲೆ ನಾವೇನು ಹೊರಗಡೆಯಿಂದ ಕೊಟ್ಟು ಮ್ಯಾನೇಜ್ ಮಾಡ್ಕೋಬಹುದು. ಆಮೇಲೆ ಮೈಕ್ರೋನ್ಯೂಟ್ರಿ ಇವಾಗೆಲ್ಲ ಮೈಕ್ರೋನ್ಯೂಟ್ರಿನ್ನು ಕೂಡ ಟೆಸ್ಟ್ ಮಾಡಿಸ್ತಾರೆ, ಅವುಗಳು ಬ್ಯಾಲೆನ್ಸ್ ಆಗಿದ್ರೆ ಸರ್ ರಿಪೋರ್ಟ್ ನೋಡಿದ್ರೆ ಗೊತ್ತಾಗ್ಬೋದು ಇದು ಸೂಕ್ತವಾಗಿದೆಯಾ ಅಥವಾ ನಾವು ಹೊರಗಡೆಯಿಂದ ಹಾಕ್ಬೇಕನ್ನೋ ಗೊತ್ತಾಗ್ತದೆ. ಅದ್ರ ಜೊತೆಗೆ ಮೇಯ್ನ್ ಆಗಿ ರಸಸಾರ ಅಂತಕ್ಕಂಥದ್ದು, ಯಾಕಂದ್ರೆ ಅರಿಶಿನ ಭೂಮಿ ಒಳಗಡೆ ಬೆಳೀತಕ್ಕಂಥ ಬೆಳೆ. ಸೊ ರಸಸಾರ ಹೇಗಿರಬೇಕು, ನಾರ್ಮಲ್ ರಸಸಾರ, ನಾರ್ಮಲ್ ಅಂದರೆ ಒಂದು 6.5-7. ಈಗ ತೀರಾ ಆರು ಐದು ಐದುವರೆ ಕಡಿಮೆ ಬರಲ್ಲ ಇಲ್ಲಿ, ನಮ್ದು ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಏನಲ್ಲ, ಅದು ಕರಾವಳಿ ಇರ್ಬೋದು ಮಲೆನಾಡಲ್ಲ, ಅದು ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ನಾವೇನು ಇಲ್ಲಿ ಹೆಚ್ ಡಿ ಕೋಟೆ ಮತ್ತೆ ಚಾಮರಾಜನಗರ ಮೈಸೂರಿನ ಕೆಲವು ಭಾಗಗಳು ಈ ಭಾಗದಲ್ಲಿ ನಾವು ನೋಡಿದ್ರೆ ಮೇನ್ ಆಗಿ ನಮಗೆ ಪಿ ಎಚ್ 7.5 ಮೇಲಿರುವಂಥದ್ದು ಕಾಣಿಸುತ್ತೆ ಈ ಸದರನ್ ಡ್ರೈ ಭಾಗದಲ್ಲಿ. ಇಲ್ಲಿ ರೈತರು ಸ್ವಲ್ಪ ಮಟ್ಟಿಗೆ ಮಣ್ಣು ಸುಧಾರಣೆ ಮಾಡ್ಕೊಳ್ಳೋ ಬಗ್ಗೆ ಗಮನ ಹರಿಸ್ಬೇಕು. ಅದನ್ನ ಯಾವಾಗ ಮಾಡಬೇಕು, 90 ಭಾಗ ರೈತರು ಏನಂದ್ರೆ ಬೆಳೆ ಹಾಕಿ ಅದು 3 ತಿಂಗಳು ಆದ್ಮೇಲೆ ಬರ್ತಾರೆ, ಸರ್ ಏನಾದ್ರೂ ಜಿಪ್ಸಮ್ ಕೊಟ್ಬಿಡ್ಲ ಕೊಟ್ಟಿಗೆ ಗೊಬ್ಬರ ಕೊಟ್ಬಿಡ್ಲ ಅಂತ. ಅದನ್ನ ನಾವು ಬೆಳೆ ಶುರು ಮಾಡೋಕ್ಕಿಂತ ಮುಂಚೆನೆ ಶುರು ಮಾಡಬೇಕು, ಇದು ಗಮನಿಸ್ಬೇಕಾದಂತ ಅಂಶ. ಇಲ್ಲಾಂದ್ರೆ ಅವ್ರು ಆಮೇಲೆ 3 ತಿಂಗಳು ಆದ್ಮೇಲೆ ಮೋಸ್ಟ್ಲಿ ಆ ಬೆಳೆಗೆ ಸಿಗಲ್ವೇನೋ ಅವ್ರು ಮಾಡಿರ್ತಕ್ಕಂಥ ಕೆಲಸ. ಇದು ಮೇಯ್ನ್ ಆಗಿ ಇಲ್ಲಿ 6-7 ಈ ರಸಸಾರ ಏನಿದೆಯಲ್ಲ ಇದು ಅರಿಶಿನ ಬೆಳೆಗೆ ಸೂಕ್ತವಾಗಿದೆ. ಆಮೇಲೆ ನೀರು ನಿಂತ್ಕೋಬಾರ್ದು ಜಮೀನಲ್ಲಿ, ಜೌಗು ಪ್ರದೇಶ ಆಗಿರಬಾರ್ದು. ಆಮೇಲೆ ಮಾಗ್ನ ಹೇಳ್ದಂಗೆ ಕೆಂಪು ಮಣ್ಣು, ಈ ಮಣ್ಣುಗಳು ಸೂಕ್ತವಾಗಿದೆ. ಇದಾದ ನಂತರ ಹವಾಗುಣ ಏನು, ನಾವೇನು ನಮ್ಮ ಎಲ್ಲೆಲ್ಲಿ ಬೆಳೀತೀರ ನೋಡಿದ್ರೆ ಸ್ವಲ್ಪ ಆರ್ದ್ರತೆ ಇರಬೇಕು. ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ ಅಂತ ನಾವು ಹೇಳ್ತೀವಿ, ಮೇ ಜೂನಿಂದ ಡಿಸೆಂಬರ್ ವರೆಗೆ ಸಮನಾಗಿ ಹಂಚಿಕೆ ಆಗಿರ್ತಕ್ಕಂಥ ಒಂದು ಪ್ರದೇಶ ಆದರೆ ತುಂಬ ಚೆನ್ನಾಗಿ ಬರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದು ರೈತರು, ನಾವು ಏನು ಕೆಲವು ಟೈಮ್ ಎಲ್ಲ ಕೆಲಸ ಮಾಡಿರ್ತಾರೆ, ಹವಾಮಾನ ವೈಪರೀತ್ಯದಿಂದ ಹೆಸರು ಇಳುವರಿನೇ ಬರಲ್ಲ. ಯಾಕೆ ಅವುಗಳು ನಾವು ನಾಟಿ ಮಾಡಿದಾಗ ಮೊಳಕೆ ಹೊಡೆಯಲು ಒಂದು 30°C ಮೇಲೆ ಉಷ್ಣಾಂಶ ಇದ್ರೆ ತುಂಬ ಒಳ್ಳೆಯದು, ಎಲ್ಲ ಸಮಾನಾಂತರವೂ ಮೊಳಕೆ ಬರುತ್ತೆ. ಅದೇ ಮೊಳಕೆ ಹೊಡೆದ ನಂತರ ಅದರ ಬೆಳವಣಿಗೆ ಏನೊಂದು 3-4 ಏನು ಬೆಳವಣಿಗೆ ಇರುತ್ತೆ, ಅದಕ್ಕೆ 25-28°C ಈ ಉಷ್ಣಾಂಶ ಬೇಕು. ಅದಾದ ನಂತರ ಆಮೇಲೆ 3-4 ಆಮೇಲೆ ಕೌಲು ಹೊಡೆಯೋಕೆ ಶುರು ಆಗುತ್ತೆ. ಕೌಲು ಹೊಡೆದು ಗೆಡ್ಡೆಗಳು ಏನು ಬರ್ತವೆ, ಗೆಡ್ಡೆಗಳ ಗುಣಮಟ್ಟ ಚೆನ್ನಾಗಾಗಬೇಕಂದ್ರೆ ತಂಪು ವಾತಾವರಣ ಇರಬೇಕು. ಇಲ್ಲಿ ಈಗ ಸ್ವಲ್ಪ ಹವಾಮಾನ ವೈಪರೀತ್ಯದಿಂದ ಕೆಲವು ಟೈಮ್ ಇಳುವರಿನೂ ಕಡಿಮೆ ಆಗ್ಬೋದು. ಇಲ್ಲಿ ನಾವು ಗಮನಿಸಬೇಕಾಗಿದ್ದೀನಿ ರೈತರು, ನಾವು ಬೆಳೆ ಬೆಳಿತಿದ್ದೀವಿ ಇಷ್ಟು ದುಡ್ಡು ಖರ್ಚು ಮಾಡ್ತಿದ್ವಿ ಅಂದಾಗ ಏನೇನು ಕಷ್ಟ ಕಂಕಷ್ಟಗಳು ಬರಬಹುದು ಅನ್ನೋದು ನಾಲೆಡ್ಜ್ ಇರಬೇಕು ಅವರಿಗೆ. ಇಲ್ಲೇನಾಗುತ್ತೆ ಈಗ ನೋಡಿ, ಅದರದ್ದು ಮೊಳಕೆ ಹೊಡಿಲಿಕ್ಕೆ 30°C ಮೇಲಿದ್ರೆ ಅದು ಪ್ರೈಮರಿ ಹಂತದಲ್ಲಿ ಪ್ರಾಥಮಿಕ ಹಂತದಲ್ಲಿ ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ. ಈಗ ಅದು ಈ ಇದೇನು ಏಪ್ರಿಲ್ ಮೇ ಜೂನ್ ಅಲ್ಲಿ ಆ ಟೆಂಪರೇಚರ್ ಸಿಗುತ್ತೆ. ಅಲ್ಲಿ ಮಳೆ ಬರಲಿಲ್ಲ ಅಂದ್ರೆ ಸ್ವಲ್ಪ ನಾವು ನೀರು ಕೊಟ್ಟಬೇಕಾಗುತ್ತೆ ನಾಟಿ ಮಾಡ್ಬೇಕಾದ್ರೆ. ಎರಡನೇದು ಬೆಳವಣಿಗೆ ಹಂತದಲ್ಲಿ 25-28°C ಇದ್ರೆ ಒಂದು ಉತ್ತಮ ಅಂತ ಬೆಳವಣಿಗೆ ನಮಗೆ ಕಾಣ್ಬೋದು. ಅದಾದ ನಂತರ ತೆಂಡೆ 4 ನಂತರ ತೆಂಡೆ ಹೊಡೆಯಕ್ಕೆ ಶುರು ಆಗುತ್ತೆ. ಆಮೇಲೆ ಗೆಡ್ಡೆಗಳು ಬೆಳವಣಿಗೆ ಆಗ್ತವೆ, ಅವುಗಳ ಗುಣಮಟ್ಟ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ತಂಪಾದ ವಾತಾವರಣ ಇರಬೇಕು. ಅಂದ್ರೆ ಸೆಪ್ಟೆಂಬರ್ ನಂತರ ಅಕ್ಟೋಬರ್ ನವೆಂಬರ್ ಚಳಿಗಾಲ ಶುರು ಆಗುತ್ತಲ್ವಾ, ಇದು ಅದಕ್ಕೆ ಬೇಕಾದಂಥದ್ದು. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಕೆಲವು ರೈತರು ಫೋನ್ ಮಾಡ್ತಿರ್ತಾರೆ, ಇಲ್ಲಿ ಯಾವುದೋ ಒಂದು ನಮಗೆ ಆ ಏರಿಯಾ ಬಗ್ಗೆನೂ ಐಡಿಯಾ ಇರಲ್ಲ, ಇಲ್ಲಿ ಬೆಳಿಬೋದಾ, ಇದು ಅವರು ಅಲ್ಲಿರೋದ್ರಿಂದ ಇದನ್ನ ಅವರು ತಲೆ ಇಟ್ಕೊಂಡ್ರೆ ಅವರಿಗೆ ಗೊತ್ತಾಗುತ್ತೆ ಬೆಳಿಬೋದಾ ಇಲ್ವಾ ಅಂತ. ಇದು ಮೊದಲನೇದಾಗಿ. ಅದಾದ ನಂತರ ನಮ್ಮಲ್ಲಿ ಸಾಕಷ್ಟು ರೈತರು ನಾವೇನು ನೋಡ್ತೀವಲ್ಲ ತಳಿಗಳು, ಅವ್ರಿಗೆ ಅದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕೃಷಿ ವಿಶ್ವವಿದ್ಯಾನಿಲಯ, ತೋಟಗಾರಿಕಾ ವಿಶ್ವವಿದ್ಯಾನಿಲಯ, ನಾವು KVK ಅವರು ಎಲ್ಲ ಸೇರಿಕೊಂಡು ಒಂದಿಷ್ಟು ರೈತರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ವಿ. ನಾವು ಒಂದು 5-6 ಹಿಂದೆ ಹೋದ್ರೆ ರೈತರಿಗೆ ಅದ್ರ ಬಗ್ಗೆ ತಳಿಗಳಂದ್ರೆ ಯಾವುದು ಸ್ಥಳೀಯ ತಳಿ ಇದೆ ಅದನ್ನೇ ನೋಡ್ಕೊ, ಯಾವ್ದು ಸ್ವಲ್ಪ ಚೆನ್ನಾಗಿದೆ ಅದನ್ನೇ ಸೆಲೆಕ್ಷನ್ ಮಾಡ್ಕೊಂಡು ಹಾಕೊಳ್ತಿರು. ಇಲ್ಲಿ ಸ್ಥಳಿಗಳ ಬಗ್ಗೆ ವಿಸ್ತೃತವಾಗಿ ಹೇಳ್ತೀನಿ. ಇಲ್ಲಿ ಏನಂದ್ರೆ ಹೈಬ್ರಿಡ್ ಅಂತಕ್ಕಂಥದ್ದು ಏನಿಲ್ಲ ಅಲ್ಲಿ, ಒಂದು ಸ್ಥಳೀಯ ತಳಿ, ಇನ್ನೊಂದು ಸುಧಾರಿತ ತಳಿ. ಇದ್ರ ಬಗ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಅಂತ ಸಾಂಬಾರು ಏನು ಪದಾರ್ಥಗಳ ಕ್ಯಾಲಿಕಟಲ್ಲಿ ಇದೆಯಲ್ಲ, ಅವರು ಪ್ರಮುಖವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಕೃಷಿ ವಿಶ್ವವಿದ್ಯಾನಿಲಯಗಳು ಕೂಡ ಮಾಡ್ತಿದ್ದೀವಿ. ಇಲ್ಲಿ ನಾವೇನು ಹೇಳಬೇಕು, ಸ್ಥಳೀಯ ತಳಿಗಳು ಯಾವುದು, ಸ್ಥಳೀಯ ದೊಗ್ಗಿರಲ್ಲ ಅಂತ ಮೊದಲು ರೈತರು ಮರ್ತಿರ್ಬೋದೇನೋ. ಆಮೇಲೆ ದೊಗ್ಗಿರಲ್ಲ ಅಂತಂದ್ಮೇಲೆ ಈಗ ನಾವು ಚಾಮರಾಜನಗರ ಲೋಕಲ್ ಅಂತಕ್ಕಂಥದ್ದು ಒಂದು ತಳಿ. ಆಮೇಲೆ 30 ಪೂಜ್ ಅಂತ, ಅದು ಕೇರಳದ ಭಾಗದ್ದು. ಆಮೇಲೆ ಇನ್ನೂ ಬೇಕಾದಷ್ಟು ತಳಿಗಳಿದ್ದಾವೆ. ನಾವು ಕರಾವಳಿ ಮತ್ತು ಮಲೆನಾಡು ಹೋದರೆ ಪ್ರತಿ ಮನೆಯಲ್ಲೂ ಒಂದೊಂದು ತಳಿ ಸಿಗ್ಬೋದು, ಅವರೇ ಸ್ಥಳೀಯ ತಳಿಗಳು ಇಟ್ಕೊಂಡಿರೋಂಥದ್ದು. ಅದಲ್ಲದೆ ಈ ಭಾಗದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ನೋಡೋವಾಗ ಕಡಪ ಲೋಕಲ್ಲು, ಸೇಲಂ ಲೋಕಲ್ಲು, ಈರೋಡ್ ಲೋಕಲ್ಲು, ಈ ತಳಿಗಳನ್ನ ನಾವು ಕಾಣ್ಬೋದು. ಇವುಗಳ ಗುಣಲಕ್ಷಣಗಳು ಏನು, 8-9 ನಾವು ತಗೊಳ್ತೇವೆ, 8-9 ಬೇಕು ಬೆಳೆ ಸಂಪೂರ್ಣವಾಗಿ ಬೆಳೆ ಮುಗಿಲಿಕ್ಕೆ. ಜೊತೆಗೆ ಇಳುವರಿ ಇದೆ, ನಾರ್ಮಲ್ ಇಳುವರಿ, ಒಂದು ಈಗ 1 ಎಕರೆಗೆ 1-10 ಹಸಿ ಅರಿಶಿನ ಬರುತ್ತೆ. ಅದನ್ನು ಬೇಯಿಸಿದ್ರೆ ನಿಮಗೆ 1.18 ಅಂದರೆ 1.8-20 ಒಣಗಿದ ಅರಿಶಿನ ಸಿಗ್ಬೋದು. ಸ್ವಲ್ಪ ಚಂಬ ಚೆನ್ನಾಗಿ ಮಾಡ್ತೀನಿ ರೈತ ಅಂದರೆ 1.25 ಗಂಟೆನೂ ಹೋಗ್ಬೋದು 1 ಎಕರೆಗೆ. ಇದು ಪ್ರಮುಖವಾಗಿ. ಆಮೇಲೆ ಅಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಮತ್ತು ಕರ್ಕ್ಯುಮಿನ್ ಅಂಶ ಇವುಗಳು ಸ್ವಲ್ಪ ಕಡಿಮೆ ಇದಾವೆ. ಅಂದರೆ ನಾವು ಏನು ಸಾಕಷ್ಟು 7-8 ಏನು ರೆಗ್ಯುಲರ್ ಆಗಿ ಸ್ಯಾಂಪಲ್ ಡ್ರಾ ಮಾಡಿ ನೋಡ್ತಾ ಇದ್ದೀವಿ, 2.5-3 ಬಂದರೆ ಹೆಚ್ಚು. ಇದು ಪ್ರಮುಖವಾಗಿ ಗಮನಿಸಬೇಕಾಗಿರೋದು. ಈಗ ಸೇಲಂ ತಳಿ ನಾನೇನು ಹೇಳಿದೆ, ಸೇಲಂ ತಳಿಗೆ ಮಾನ್ಯತೆ ಸಿಕ್ಕಿದೆ, GI ಟ್ಯಾಗ್ ಅಲ್ಲಿ ಮಾನ್ಯತೆ ಸಿಕ್ಕಿದೆ, ಅದು ಸ್ವಲ್ಪ ಮಾರುಕಟ್ಟೆಯಲ್ಲೂ ಚೆನ್ನಾಗಿ ಹೋಗುತ್ತೆ. ಆದರೂ ಕೂಡ ಅವುಗಳ ಗುಣಲಕ್ಷಣ ಈ ಥರ ಇದೆ. ಅದಾದ ನಂತರ ಇತ್ತೀಚೆಗೆ ಏನು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ನೋಡ್ಬೋದು, ಅರಿಶಿನ ಕೊರೋನಾಕ್ಕೆ ಇಮ್ಯುನಿಟಿ ಡೆವಲಪ್ ಮಾಡುತ್ತೆ ಅಂತಂದ್ಬಿಟ್ಟು ನಮ್ದೊಂದೊಂದು ಮೇಘಾಲಯದ ಎರಡು ತಳಿಗಳಿದ್ದಾವೆ, ಅವುಗಳಿಗೂ ಜನ ಒಲವು ಪಡ್ತಿದ್ದಾರೆ. ಮೇಘಾ ಒನ್ ಅಂತ, ಮತ್ತೆ ಇನ್ನೊಂದು ಲಕಡಾಂಗ್ ಅಂತ, ಅದು 9% 9.2% ಕರ್ಕುಮಿನ ಇದೆ ಅದು. ಬಟ್ ಅದ್ಲೇನು ನಾನೇನು ಅಂದ್ರೆ ಮೇಘಾಲಯದಲ್ಲಿ ಬೆಳೆದ್ರೆ ಮಾತ್ರ ಅಷ್ಟು ಬರ್ಬೋದೇನೋ, ಅದು ನಮ್ಮ ಪ್ರದೇಶಗಳಿಗೆ ನಾವು ಟ್ರಯಲ್ ಸೆಕೆಂಡ್ ಇಯರ್ ಟ್ರಯಲ್ ನಡೀತಿದೆ. ಕಳೆದ ವರ್ಷದ ಇಳುವರಿ ನೋಡಿದಾಗ ಒಂದು 6% ಅಷ್ಟು ಕರ್ಕುಮಿನ ಬಂದಿತ್ತು. ನಾವು ಮೇಘಾಲಯದ ಕ್ಲೈಮೇಟ್ ಏನಿದೆಯಲ್ಲ, ಆ ಕ್ಲೈಮೇಟ್ಗೆ ಅದು ಕರ್ಕುಮಿನ ಗುಣಮಟ್ಟ ಹೆಚ್ಚಿಸುವಂತ ಒಂದು ಗುಣಲಕ್ಷಣ ಇರ್ಬೋದು. ನಮ್ಮ ಭಾಗಕ್ಕೆ 9% ಬರದೇ ಹೋಗ್ಬೋದು. ಇದು ಪ್ರಮುಖವಾಗಿ ನೋಡ್ಕೋಬೇಕಾದಂತ ಒಂದು ಗುಣಲಕ್ಷಣ. ಯಾಕೆಂದ್ರೆ ಕೆಲವರು ಲಕಡಾಂಗ್ ತಳಿಗಳನ್ನ ಅಲ್ಲಿಂದ ತರ್ಸಾಕ್ತೀನಿ, ಒಂದ್ ಕೆಜಿಗೆ 250-300 ರೂಪಾಯಿ ಕೊಟ್ಟು ತಂದು ಹಾಕಿ ಆ ಗುಣಮಟ್ಟ ಬರದೇ ಅಂದ್ರೆ ಲಾಸ್ ಆಗ್ಬಿಡುತ್ತೆ ನಮ್ಗೆ ರೈತರಿಗೆ. ಇದು ಪ್ರಮುಖವಾಗಿ ನಾನು ತಿಳಿಸ್ಬೇಕಂತ ವಿಚಾರ. ಅದಾದ ನಂತರ ಸುಧಾರಿತ ತಳಿಗಳಿಗೆ ಬರೋಣ. ಸುಧಾರಿತ ತಳಿಗಳು ಸಾಕಷ್ಟು ಇದೆ ಸುಧಾರಿತ ತಳಿಗಳು. ಅದರಲ್ಲಿ ನಾನೇನಂದ್ರೆ ಒಂದು 4-5 ತಳಿಗಳನ್ನ ಹೆಸರಿಸಕ್ಕೆ ಇಷ್ಟಪಡ್ತೀನಿ. ಒಂದು ISR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಅಲೆಪಿ ಸುಪ್ರೀಂ ಪ್ರಮುಖವಾಗಿ. ಇದು ಅಲೆಪಿ ಭಾಗದಲ್ಲಿ ಬೆಳೀತಕ್ಕಂಥ ಅರಿಶಿನ ತಗೊಂಡು ಸೆಲೆಕ್ಷನ್ ಮಾಡಿ ವೆರೈಟಿ ಮಾಡಿ ರಿಲೀಸ್ ಮಾಡಿದ್ದಾರೆ. ಮಂಡ್ಯ, ಚಾಮರಾಜನಗರ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ನಮ್ಮ ಕರ್ನಾಟಕದಂತೆ ನಾವು ಬೀಜವನ್ನು ಕೊಟ್ಟಿದ್ದೇವೆ ಕೃಷಿ ವಿಜ್ಞಾನ ಕೇಂದ್ರದವರು. ಯಾ ಎಲ್ಲೂ ಕೂಡ ಈ ತಳಿಯಲ್ಲಿ ಪರ್ಫಾರ್ಮ್ ಆಗಲ್ಲ ಅನ್ನೋ ಒಂದು ಇದು ಬಂದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ರೈತರಿಗೆ ಒಂದು ಎಕರೆಗೆ ಅವರಿಗೆ ಒಂದು 35-40 ಕ್ವಿಂಟಾಲ್ ಒಣಗಿಸಿದಂತಹ ಅರಿಶಿನ ದೊರಕೋತದ ಒಂದು ಎಕರೆಗೆ ಒಂದು ಹಂಗಾಮ್ನಲ್ಲಿ. ಏನು ಕಂಪೇರ್ ಮಾಡಿದ್ರೆ ಡಬಲ್, ಆಲ್ಮೋಸ್ಟ್ ಡಬಲ್ ಅಂತ ನಾವು ಉತ್ಪ್ರೇಕ್ಷೆ ಮಾಡಬಾರ್ದು, 1.5% ಅಂತ ಹೇಳೋಣ. ಅವ್ರಿಗೆ 25-30 ತಗೊಳ್ತಿರೋ 40 ಬರುತ್ತೆ ಅಂತ ನಾವು ಹೇಳ್ಬೋದು. ಆಕ್ಚುಲಿ ಡಬಲೇ ಬರುತ್ತೆ, ಉತ್ಪ್ರೇಕ್ಷೆ ಮಾಡಿ ಹೇಳಿದ್ರೆ ರೈತರಿಗೆ ಅದು ಇದಾಗಲ್ಲ. ಅದಕ್ಕೆ ಹಂಗೆ 1.5% ಅಷ್ಟು, 1.5 ಪಟ್ನಷ್ಟು ಇಳುವರಿ ಬರುತ್ತೆ. ಇದು ಮೊದಲನೇ ಗಮನಿಸಬೇಕಾಗಿರೋದು. ಆಮೇಲೆ ಇಲ್ಲೇನು ಗುಣಲಕ್ಷಣ ಅಂತಂದ್ರೆ, ಇದು 225-30 ದಿನಗಳಿಗೆ ಅದರ ಬೆಳೆ ಅವಧಿ ಮುಗಿದೋಗುತ್ತೆ. ಸ್ಥಳೀಯ ತಳಿಗಳು 270 ದಿನ ಕಾಯಂತದ್ದು ಆಲ್ಮೋಸ್ಟ್ 1.5 ತಿಂಗಳು ಉಳಿತಾಯ ಆಗುತ್ತೆ ರೈತರಿಗೆ. ಅದಾದ್ಮೇಲೆ ಇಳುವರಿ ಚೆನ್ನಾಗಿದೆ, ಅವಧಿ ಸುಮಾರು 1-1.5 ತಿಂಗಳು ಉಳಿತಾ ಇದೆ. ಮತ್ತೆ ಇದರದ್ದು ಗುಣಮಟ್ಟ, ಇದರಲ್ಲಿ ಏನು ಕರ್ಕುಮಿನ ಅಂಶ ನಾವು ನೋಡಿದಂಗೆ ಚಿಕ್ಕಮಗಳೂರು, ಕೊಡಗು ಈ ಭಾಗದಲ್ಲಿ 8-9% ರೆಕಾರ್ಡ್ ಆಗಿರೋದು ನೋಡಿದೀವಿ. ಚಾಮರಾಜನಗರದಲ್ಲೇ 6-7% ರೆಕಾರ್ಡ್ ಆಗಿ ನೋಡಿದ್ವಿ. ಅಂದ್ರೆ ಇದೇನು ನಮ್ಗೆ ಸೂಚಿಸಂದ್ರೆ ಜಿನೋಟೈಪ್ ಕೆಪಾಸಿಟಿ ಏನಿರುತ್ತಲ್ಲ ಅದನ್ನ ರೈತರು ಯಾವ ತರ ಬೆಳೀತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಗುಣಮಟ್ಟ. ಇದನ್ನ ನೋಡ್ಕೋಬೇಕು. ಎಲ್ಲ ಜಿನೋಟೈಪ್ ತಂದ್ಬಿಟ್ಟಿದ್ದೀನಿ, ಒಳ್ಳೆ ವೆರೈಟಿ ತಂದ್ಬಿಡಿ, ನಾನು ಹೆಂಗ ಹಾಕಿದ್ರು ಬರುತ್ತೆ ಅನ್ನಂಗಿಲ್ಲ. ಇದು ರೈತರು ಸ್ವಲ್ಪ ಗಮನಿಸಬೇಕಾಗಿರೋದು. ಆಮೇಲೆ ಎರಡನೇ ತಳಿ ಹೋದ್ರೆ ಪ್ರತಿಭಾ ಅಂತಕ್ಕಂಥದ್ದು. ಇದು ನಾನು ಹೇಳೋದು ಅಲೆಪಿ ಸುಪ್ರೀಂ ಅಷ್ಟೇ ಉತ್ಕೃಷ್ಟವಾದಂತ ಗುಣಲಕ್ಷಣ ಹೊಂದಿರುತ್ತೆ. ಇದು ಒಂದು ಎಕರೆಗೆ ಹಸಿ ಅರಿಶಿನ 15-16 ಟನ್ ಹಸಿ ಅರಿಶಿನ ಬರುತ್ತೆ. ಆಮೇಲೆ ಒಣಗಿದ ಅರಿಶಿನ ಕೂಡ 40-42 ಕ್ವಿಂಟಾಲ್ ಅಷ್ಟು ಒಣಗಿದ ಒಂದು ಅರಿಶಿನ ಒಂದು ಎಕರೆಗೆ ನಾವು ಪಡ್ಕೋಬಹುದು. ಇದು ಕೂಡ 235 ದಿವಸಕ್ಕೆ ಬೆಳೆ ಅವಧಿ ಮುಗ್ತಾಗುತ್ತೆ. ಕರ್ಕುಮಿನ ಅಂಶ 5.5-6% ಇದೆ. ಒಳ್ಳೆ ವಿಗ್ರಸ್ ಗ್ರೋತ್ ಇದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ತಳಿಗಳು ಇವು, ಸುಧಾರಿತ ತಳಿಗಳು. ಅದಾದ್ಮೇಲೆ ಇತ್ತೀಚೆಗೆ 3 ವರ್ಷ ಹಿಂದೆ ಒಂದು ವೆರೈಟಿ ರಿಲೀಸ್ ಮಾಡಿದ್ರು, ಪ್ರಗತಿ ಅಂತ, ISR ಪ್ರಗತಿ ಅಂತ. ಇದ್ರ ಗುಣಲಕ್ಷಣ ಏನಂತಂದ್ರೆ ಕೇವಲ 180-200 ದಿನಗಳಲ್ಲಿ ಬೆಳೆ ಅವಧಿ ಮುಗಿದೋಗುತ್ತೆ. 200 ದಿನಗಳು ಅಂದ್ರೆ ಇಲ್ಲೇನು, ಈ ವರ್ಷ ಮಳೆ ಚೆನ್ನಾಗಿ ಆಗ್ತಿದೆ, ನಮ್ಗೆ ನೀರಿನ ಕೊರತೆ ಕಾಣ್ತಾ ಇಲ್ಲ. ಪ್ರತಿ ವರ್ಷ ಅರಿಶಿನ ಹಾಕ್ತಂತವರು ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಇದಕ್ಕೆ ಸಾಕಷ್ಟು ನೀರು ಕೊಡಬೇಕಾಗತ್ತೆ. ಆಗ ಕೆಲವರಿಗೆ ನೀರಿಲ್ಲ ಅಂತಂದಾಗ ನಾವು ಒಂದಿಷ್ಟು ಇಳುವರಿನ ಕಳ್ಕೊಳ್ತೀವಿ. ಸೊ ಆ ನಿಟ್ಟಿನಲ್ಲಿ ಈ ಪ್ರಗತಿ ಅಂತಕ್ಕಂಥದ್ದು ನೀವೇನು ಜೂನ್ಗೆ ಹಾಕಿದ್ರೆ ಡಿಸೆಂಬರ್ಗೆ ಹಾರ್ವೆಸ್ಟ್ ಮಾಡ್ಬೋದು. ಸೊ 180-200 ದಿನಗಳಲ್ಲಿ ಬೆಳೆ ಹಾರ್ವೆಸ್ಟ್ ಮಾಡ್ಬೋದು. ಮತ್ತೆ ಅವುಗಳ ಬೆರಳುಗಳ ದಪ್ಪ ಇದೆ. ಇದು ಕೂಡ ಒಂದು ಎಕರೆಗೆ 15-16 ಟನ್ ಅಷ್ಟು ಹಸಿ ಅರಿಶಿನ ಬರುತ್ತೆ. ಮತ್ತೆ ಇದು ಕರ್ಕುಮಿನ ಇದೆ, 5.2% ಇದೆ. ಇತ್ತೀಚೆಗೆ ಒಂದು ಟ್ರೆಂಡ್ ಶುರು ಆಗಿತ್ತು, ಇದರಲ್ಲಿ ಚಿಪ್ಸ್ ಮಾಡ್ತಕ್ಕ ಅರಿಶಿನದಲ್ಲಿ ಚಿಪ್ಸ್, ಈ ಪೂರ್ತಿ ಬಲಿಯಕ್ಕಿಂತ ಮುಂಚೆ ಹಾರ್ವೆಸ್ಟ್ ಮಾಡಿ ಚಿಪ್ಸ್ ಮಾಡ್ತಕ್ಕಂಥದ್ದು ಅಥವಾ ವೇಫರ್ಸ್ ಮಾಡ್ತಕ್ಕಂಥದ್ದು, ಅಂತ ವ್ಯಾಲ್ಯೂ ಅಡಿಷನ್ಗೆ ಹೇಳಿ ಮಾಡಿಸ್ತಂತ ತಳಿಯುದು ISR ಪ್ರಗತಿ. ಸೊ ಇಲ್ಲಿ ರೈತರಿಗೆ ಈಗ ಏನ್ ಹೇಳ್ತೀನಿ ಗೊತ್ತಾಗ್ತಿದೆ, ನಾವು ಎಲ್ಲಿ ಮಾರ್ಕೆಟ್ ಮಾಡ್ಬೇಕಂತ ಬಯಸ್ತಿದ್ದೀವಿ ಅದ್ರ ಆ ನಿಟ್ಟಿನಲ್ಲಿ ನಾವು ನಮ್ಮ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಇವುಗಳು ಮತ್ತೆ ಇವೆಲ್ಲವೂ ನಾವೇನ್ ಬೆಳಿತೀವಿ ತಳಿ ಅವುಗಳಿಗಿಂತ 1.5 ಪಟ್ಟು ಇಳುವರಿ ಜಾಸ್ತಿ ಇರತಕ್ಕಂಥ ತಳಿಗಳು. ಆಮೇಲೆ ಇನ್ನೊಂದು ರಾಜೇಂದ್ರ ಸೋನಿ ಅಂತ, ಇದು ಮೇನ್ ಆಗಿ ಮಧ್ಯ ಭಾರತದ ತಳಿ, ಬಿಹಾರ ಆ ಭಾಗದ್ದು. ನಮ್ಮ ಕ್ಲೈಮೇಟು ಒಂದು 3-4 ತಿಂಗಳು ಬಿಟ್ಟರೆ ಭಾಗ ಆಲ್ಮೋಸ್ಟ್ ಈ ಭಾಗದ ಕ್ಲೈಮೇಟು ಸೇಮ್ ಅಷ್ಟೇ ಇರೋದ್ರಿಂದ ಅದು ಕೂಡ ನಮ್ಮ ರಿಸರ್ಟೇಷನ್ ನಾವೇನು ಹಾಕಿದಾಗ ಒಂದು ಎಕರೆ ಹಾಕಿದಾಗ ಈಗ ನಾವು ಏನು ತಳಿಗಳ ಗುಣಲಕ್ಷಣ ಹೇಳೋದಲ್ಲ ಅಷ್ಟೇ ಇಳುವರಿ ಬಂದಿರೋದು ನೋಡಿದ್ದೀವಿ. ಆಮೇಲೆ ಅದರದ್ದು ಮೇನ್ ಇಂಪಾರ್ಟೆನ್ಸ್ ಅಂದ್ರೆ ಅದರದ್ದು ಕೆಪಾಸಿಟಿ 8.2% ಕರ್ಕುಮಿನ. ಇಲ್ಲಿ ನಾವು ನಿಮ್ಗೆ ಎಣ್ಣೆ ಅಂಶ ಕರ್ಕುಮಿನ ಅಂಶದ ಬಗ್ಗೆ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು 1 ಕ್ವಿಂಟಾಲ್ ಲೋಕಲ್ ತಗೊಂಡೋಗಿದ್ದೀರಾ ಅದ್ರ ಕರ್ಕುಮಿನ ಅಂಶ 2.5% ಇದ್ರೆ, ಅದೇ ನೀವು ಯಾವ್ದೋ ಸುಧಾರಿತ ತಳಿ ತಗೊಂಡೋಗಿದ್ದೀರಾ ಅದ್ರ ಕರ್ಕುಮಿನ ಅಂಶ 6% ಇದ್ರೆ ನಿಮಗೆ ಮಾರುಕಟ್ಟೆಯಲ್ಲಿ ರೇಟ್ ಇವಾಗೇನು 5,000 ರೂಪಾಯಿ ಇದೆ 1 ಕ್ವಿಂಟಾಲ್ಗೆ ಮಾರುಕಟ್ಟೆಯಲ್ಲಿ. ಈಗ ಲೋಕಲ್ಗೆ 5,000 ರೂಪಾಯಿ ಕೊಟ್ರೆ ಇದಕ್ಕೆ ಕನಿಷ್ಠ 7,000-8,000 ರೂಪಾಯಿ ಅವ್ರು ಕೊಡಬೇಕು. ಇದು ನಿಮಗೆ ಗೊತ್ತಾಗ್ತಿದೆ ಅಲ್ವಾ? ಮುಖ್ಯವಾಗಿ ಕರ್ಕುಮೀನೇ, ಮೀನೇ ಕರ್ಕುಮೀನೇ ನೋಡೋದು. ಅವರು ಮಾರುಕಟ್ಟೆಯವ್ರು ನಿಮ್ಮ ಅದಕ್ಕೆ ಹೇಳದೇ ಇರ್ಬೋದು ನಾವು ಕರ್ಕುಮೀನ್ ನೋಡಿ ತಗಂತಿದೀವಿ ಅಂತ. ಕರ್ಕುಮೀನ್ ಬೇಸಿಸ್ ಮೇಲೇನೆ ಅವರಿಗೆ ಇದು ಪ್ರೈಸ್ ಫಿಕ್ಸ್ ಮಾಡ್ತಕ್ಕಂಥದ್ದು. ಸೊ ಇದನ್ನ ನೀವು ಗಮನಿಸಬೇಕು. ಸೊ ಈ 3-4 ತಳಿಗಳನ್ನ ನಾನೇನು ಹೇಳಿದೆ, ಇವುಗಳನ್ನ ನೆಕ್ಸ್ಟ್ ಹಂಗಾಮ್ನಲ್ಲಾದ್ರೂ ರೈತರು ಇವಾಗೇನಿನ್ನು ಇನ್ನು 3 ತಿಂಗಳಿದೆ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ರೈತರು ಅಟ್ಲೀಸ್ಟ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುತ್ತೆ. ಆಮೇಲೆ ಕಾಲೇಜ್ ಮೈಸೂರು ಕಾಲೇಜಲ್ಲೂ ಪ್ರತಿಭಾ ಮತ್ತು ಆಲಪಿ ಸುಪ್ರೀಂ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೀಜ ಸಿಗುತ್ತೆ. ಇದು ಮೊದಲನೇದಾಗಿ. ಇನ್ನೂ ಸಾಕಷ್ಟು ಹಳ್ಳಿಗಳಿದೆ. ಒಂದ್ಸಲ ತಗೊಂಡ್ಮೇಲೆ ಪುನಃ ಮರುಬಳಕೆ ಮಾಡ್ಕೊಬೋದು ಅವರ ಬಿತ್ತನೆ? ಖಂಡಿತವಾಗ್ಲೂ ಮರುಬಳಕೆ ಮಾಡ್ಕೋಬಹುದು. ಅವ್ರೇನು ಒಂದು 3 ವರ್ಷ ಅಂತೂ ಅದೇ ಬೀಜನ ಆಗುತ್ತೆ. 4ನೇ ವರ್ಷಕ್ಕೆ ಏನಾಗುತ್ತೆ, ಏನಾದ್ರೂ ಮಿಕ್ಸ್ಚರ್ ಆಗಿದೆಯಾ ಅನ್ನೋದನ್ನ ಗಮನಿಸಬೇಕು. ಅದು ಮಿಕ್ಸ್ಚರ್ ಅಂದ್ರೆ ಅರಿಶಿನ ಅಲ್ವಾ, 800 ಬೆರಕೆ, 1 ಟನ್ ನಾವು ಬಿತ್ತನೆ ಬೀಜನ ಬಳಸ್ತೀವಿ, ಚಾನ್ಸಸ್ ಆಗಿದೆ. ಮತ್ತೆ ಲೇಬರ್ಗಳಿಗೆ ನಾವು ತಳಿ ಅಂತಿದ್ದೀವಿ, ಲೇಬರ್ ಕೆಲಸ ಮಾಡೋದ್ರೆ ಕೆಲವು ಟೈಮ್ ಗೊತ್ತಾಗಲ್ಲ, ಎಲ್ಲ ಹೆಚ್ಚು ಕಡಿಮೆ ಆಗ್ಬೋದು 4ನೇ ವರ್ಷ ನಂತರ. ಬಟ್ ನಾವು ಚೆನ್ನಾಗಿ ಸಿಸ್ಟಮೆಟಿಕ್ ಆಗಿ ಸೀಡ್ ಪ್ರೊಡಕ್ಷನ್ ಮಾಡ್ತೀವಿ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬೋದು, ಇದ್ರಲ್ಲೇನು ಅಂತ ತಾಪತ್ರ ಏನು ಬರಲ್ಲ. ಇದಾದ್ಮೇಲೆ ಈ ತಳಿಗಳ ಬಗ್ಗೆ, ಈ 4 ತಳಿಗಳು ನಾನೇನು ಹೇಳಿದೆ ಉತ್ಕೃಷ್ಟವಾದಂಥ ತಳಿಗಳು, ನಮ್ಗೆ ನೀವು ಇಳುವರಿ ತಗಂತಿದ್ದೀರಾ ಅದ್ರದ್ದು ಆಲ್ಮೋಸ್ಟ್ 1.5 ಇಳುವರಿ ಬರತಕ್ಕಂಥ ತಳಿಗಳು, ಇದ್ರ ಬಗ್ಗೆ ದಯವಿಟ್ಟು ರೈತರು ಗಮನ ಹರಿಸ್ಬೇಕು. ಅದಾದ್ಮೇಲೆ ನಾವು ಬೇಸಾಯ ಸುಧಾರಿತ ಬೇಸಾಯ ಪದ್ಧತಿಗಳಿಗೆ ಬರೋಣ. ನಾವು ಭೂಮಿ ಬಗ್ಗೆ ಮಾತಾಡಿದ್ವಿ, ಕನಿಷ್ಠ 3-4 ಬರಿ ಚೆನ್ನಾಗಿ ಉಳುವೆ ಮಾಡಬೇಕು. ನಾವೀಗ ಅರಿಶಿನ ಹಾಕ್ತೀವಿ, ಏಪ್ರಿಲ್ಗೋ ಮೇಗೋ ಹಾಕ್ತೀವಿ ಅಂದರೆ ಕನಿಷ್ಠ 1 ತಿಂಗಳು ಮುಂಚೆ ಒಂದು ಮಳೆ ಬಿದ್ದ ತಕ್ಷಣ ಚೆನ್ನಾಗಿ ಉಳುವೆ ಮಾಡಿ ಅದನ್ನು ಬಿಸಿಲಿಗೆ ಬಿಡಬೇಕಾಗುತ್ತೆ. ಬಿಸಿಲಿಗೆ ಬಿಟ್ಟು ಈಗ ನಾಟಿ ಮಾಡೋಕ್ಕಿಂತ ಒಂದು 15 ದಿವಸಗಳ ಮುಂಚೆ ನಾವು ಅದಕ್ಕೆ ಶಿಫಾರಸು ಮಾಡಿರ್ತಕ್ಕಂತಹ ಒಳಸುರಿ ಅಂತ ನಾವೇನು ಹೇಳ್ತೀವಿ, ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ಸ್ ಇರ್ಬೋದು, ಇವುಗಳನ್ನ ಹಾಕಬೇಕಾಗತ್ತೆ. ಅವೇನು ನಮ್ಮಲ್ಲಿ ಈಗ ಇದು ಒಂದು ಕಮರ್ಷಿಯಲ್ ಬೆಳೆ ಆದ್ರಿಂದ ಸಾಕಷ್ಟು ಇದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ ಬೀಡುತ್ತೆ, ನ್ಯೂಟ್ರಿಯಂಟ್ಸ್ನ ಬೀಡುತ್ತೆ. ಇಲ್ಲಿ ನಾವು ನಮ್ಮ ಯೂನಿವರ್ಸಿಟಿ ಅವರು ಶಿಫಾರಸು ಮಾಡಿರ್ತಕ್ಕಂಥದ್ದು ಸಾಕಷ್ಟು ರಿಸರ್ಚ್ ಮಾಡಿ 1 ಎಕರೆಗೆ 10-12 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ. 10-12 ಟನ್ ಅಂತಂದ್ರೆ ನೀವು 4 ಟ್ರ್ಯಾಕ್ಟರ್ ಅಂತ ಹೇಳ್ಬೋದಾ? ಒಂದು ಟ್ರ್ಯಾಕ್ಟರ್ ಅಂದ್ರೆ 2.5 ಟನ್ ಬರುತ್ತೆ. ಸೊ 4-4.5 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರವನ್ನು ನಾವು 15 ದಿವಸಗಳ ಮುಂಚೆನೆ ಭೂಮಿಗೆ ಸೇರಿಸಬೇಕು. ಆ ಕೊಟ್ಟಿಗೆ ಗೊಬ್ಬರ ಸೇರಿಸುವಂತ ಹಂತದಲ್ಲಿ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಆಧಾರದ ಮೇಲೆ ಅದು ನೀವು ಮಾಡಿಸಿಲ್ಲ ಅಂದ್ರೂ ಕೂಡ ಒಂದು 200 ಕೆಜಿ, ಒಂದು 150-200 ಕೆಜಿ ಅಷ್ಟು ಜಿಪ್ಸಮ್ ಅನ್ನ ಕೊಟ್ಟಿಗೆ ಗೊಬ್ಬರ ಜೊತೆ ಸೇರಿಸ್ಬಿಡ್ಬೇಕು. ಅದರ ಜೊತೆಗೆ 1-2 ಕೆಜಿ ಅಷ್ಟು ಜಿಂಕ್ ಸಲ್ಫೇಟು, 1-2 ಕೆಜಿ ಅಷ್ಟು ಐರನ್ ಸಲ್ಫೇಟು, ಫೆರಸ್ ಸಲ್ಫೇಟ್ ಅಂತ ಹೇಳ್ತೀವಿ, 1-5 ಕೆಜಿ ಅಷ್ಟು ಮೆಗ್ನೀಷಿಯಂ ಸಲ್ಫೇಟು, ಹಾಗೆ 1 ಕೆಜಿ ಅಷ್ಟು ಬೋರಾಕ್ಸ್. ಇಷ್ಟನ್ನು ಕೂಡ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನಾವೇನು ನಾಟಿ ಮಾಡೋಕ್ಕಿಂತ 15 ದಿವಸ ಮುಂಚೆ ಭೂಮಿಗೆ ಸೇರಿಸ್ಬಿಡ್ಬೇಕು. ಇದು ಪ್ರಮುಖವಾಗಿ ಮಾಡಬೇಕು. ಇದನ್ನು ನೀವು ಬೆಳೆ ಯಾವುದೇ ಹಂತದಲ್ಲಿ ಕೊಟ್ಟರು ಕೂಡ ಇವುಗಳೆಲ್ಲ ಸ್ಲೋ ಆಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಸ್ಲೋ ಆಗಿ ರಿಲೀಸ್ ಆಗ್ತವೆ. ಇವುಗಳನ್ನ ಇವುಗಳೇ ಕೊಟ್ಟರೆ ಆ ಬೆಳೆ ಕರೆಕ್ಟ್ ಸಂದಿಗ್ಧ ಹಂತಗಳು ಬೆಳೆಗೆ ದೊರಕುತ್ತೆ. ನೀವು ಯಾವಾಗಲೂ ಕೊಟ್ಟರೆ ಕೆಲವು ಟೈಮು ಸಿಗದೆ ಹೋಗ್ಬೋದು. ಆಮೇಲೆ ನಾವು ಸಿಂಪರಣೆ ಮೂಲಕ ಕೊಡಬೇಕಾಗತ್ತೆ. ಇದು ಪ್ರಮುಖವಾಗಿ. ನಂತರ ಇನ್ನು ರಾಸಾಯನಿಕ ಗೊಬ್ಬರ ಅಂತ ಬಂದರೆ ರಾಸಾಯನಿಕ ಗೊಬ್ಬರಗಳು ಎಷ್ಟು ಕೊಡಬೇಕು? ಈಗ ನಮ್ಮ ಪಕ್ಕದ ಜಮೀನು 5 ಮೂಟೆ ಕೊಟ್ಟಿ, ನಾನು 7 ಮೂಟೆ ಕೊಡಬೇಕು, ಆ ಥರದ್ದೇನಿಲ್ಲ ಇಲ್ಲಿ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಿದ್ದಾರೆ, 60 ಕೆಜಿ ಅಷ್ಟು ಸಾರಜನಕ, 50 ಕೆಜಿ ಅಷ್ಟು ರಂಜಕ ಮತ್ತು 100 ಕೆಜಿ ಅಷ್ಟು ಪೊಟ್ಯಾಷು 1 ಎಕರೆಗೆ ಶಿಫಾರಸ್ ಇರ್ತಕ್ಕಂಥ ಒಂದು ಪ್ರಮಾಣ. 50 ಕೆಜಿ 60 ಕೆಜಿ ರಾಸಾಯನಿಕ ಗೊಬ್ಬರನ ಯಾವ ಥರ ಈ ಪ್ರಮಾಣ 60, 50, 100 ಯಾವ ಥರ ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಿ. ರಂಜಕವನ್ನು ನಾವು ಬೇಸಲ್ ಡೋಸ್ ಅಂದರೆ ಮೂಲ ಗೊಬ್ಬರವಾಗಿ ನಾವು ನಾಟಿ ಮಾಡೋಕ್ಕಿಂತ 1-2 ದಿವಸದ ಮುಂಚೆ ಬೆಡ್ ಕಡಿತೀವಲ್ವಾ, ಅವಾಗಲೇ ನಾವು ಕೊಟ್ಬಿಡ್ಬೇಕಾಗತ್ತೆ. ಸೊ 50 ಕೆಜಿ ರಂಜಕ ಅಂತಂದರೆ ಸಾಮಾನ್ಯವಾಗಿ ನಾವು ನಮ್ಮ ಭಾಗದ ಮಣ್ಣಿನ ಗುಣಲಕ್ಷಣ ನೋಡಿಕೊಂಡು ಸಿಂಗಲ್ ಸೂಪರ್ ಫಾಸ್ಫೇಟ್ನ ರೆಕಮೆಂಡ್ ಮಾಡ್ತೀವಿ. ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತಂದರೆ ಸುಮಾರು ನಿಮಗೆ 5-6 ಬ್ಯಾಗ್ ಸಿಂಗಲ್ ಸೂಪರ್ ಫಾಸ್ಫೇಟ್ ಬೇಕಾಗುತ್ತೆ 1 ಎಕರೆಗೆ. ಅದನ್ನು ಬೂದಿ ಅಂತ ಹೇಳ್ತಾರೆ ರೈತರು ಇದರಲ್ಲಿ. ಅದನ್ನು 5-6 ಬ್ಯಾಗ್ ಸಿಂಗಲ್ ಸೂಪರ್ ಫಾಸ್ಫೇಟ್ನ ನೀವು ನಾವೇನಾದ್ರೂ ಮೂಲ ಗೊಬ್ಬರವಾಗಿ ಕೊಟ್ಟರೆ ಅದು ಅಪ್ರಾಕ್ಸಿಮೇಟ್ಲಿ ಒಂದು 48-50 ಕೆಜಿ ಅಷ್ಟು ಶಿಫಾರಸಿದ ರಂಜಕವನ್ನು ಕೊಡುತ್ತೆ, ರಂಜಕವನ್ನು ಭೂಮಿ ಕೊಡುತ್ತೆ. ಅದಾದ ನಂತರ ನೀವು ಸಾರಜನಕ ಮತ್ತು ಪೊಟ್ಯಾಷ್ ಇವುಗಳನ್ನ ಹೇಗೆ ಕೊಡಬೇಕು, ನಾಟಿ ಮಾಡಿದ 45 ದಿವಸಗಳಿಗೆ, ನಾಟಿ ಮಾಡಿದ 90 ದಿನಕ್ಕೆ, ನಾಟಿ ಮಾಡಿದ 120 ದಿನಗಳಿಗೆ. ಸೊ ಪ್ರತಿ 1 ತಿಂಗಳ ನಂತರ ನಾವು ಮಣ್ಣು ಏರಿಸುವಂತ ಹಂತದಲ್ಲಿ ಇದನ್ನು ಸಮ ಪ್ರಮಾಣದಲ್ಲಿ, ಸೊ 60 ಕೆಜಿ ಏನಿದೆಯಲ್ಲ 60 ಕೆಜಿನ ನಾವು 20 ಕೆಜಿ ಅಷ್ಟು ಸಾರಜನಕ 45 ದಿವಸಕ್ಕೆ, 20 ಕೆಜಿ ಮೂರು ಹಂತದಲ್ಲಿ ಕೊಡಬೇಕಾಗತ್ತೆ ಸಾರಜನಕ ಮತ್ತು ಪೊಟ್ಯಾಷನ್ನ. ಅದರಲ್ಲಿ ಸಾಮಾನ್ಯ ನಾವು ಹೇಳ್ತಕ್ಕಂಥದ್ದು ನೀವು ನಾಟಿ ಮಾಡಿ 30-45 ದಿವಸಗಳಲ್ಲಿ ಮೊದಲನೇದಾಗಿ ಗೊಬ್ಬರ ಕೊಡಬೇಕಾದ್ರೆ ನೀವು ಯೂರಿಯಾವನ್ನು ಕೊಡಿ. ಯೂರಿಯಾಗಾದ್ರೆ ಒಂದೇ ಬ್ಯಾಗ್, ಒಂದು ಎಕರೆಗೆ 1 ಬ್ಯಾಗ್ ಯೂರಿಯಾ, 1 ಬ್ಯಾಗ್ ಪೊಟ್ಯಾಷ್ನ ಕೊಡಿ 45 ದಿವಸಕ್ಕೆ. ಅದಾದ ನಂತರ ಮತ್ತೆ ನೆಕ್ಸ್ಟ್ 45 ದಿವಸ ಆದ್ಮೇಲೆ 90 ಡೇಸ್, 45 ದಿವಸ ನಂತರ 90 ದಿನಗಳಿಗೆ ಆವಾಗ ನಾವು ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಅದು 1.5 ಬ್ಯಾಗ್, ಪೊಟ್ಯಾಶ್ 1 ಬ್ಯಾಗ್, ಒಂದು ಆಕ್ಚುಲಿ 55 ಕೆಜಿ ಶಿಫಾರಸ್ ಇರತಕ್ಕಂಥದ್ದು 1 ಬ್ಯಾಗ್ ಕೊಟ್ಟರೆ ಸಾಕಾಗುತ್ತೆ. ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ 1.5 ಬ್ಯಾಗ್ ಮತ್ತೆ ಪೊಟ್ಯಾಶ್ 1 ಬ್ಯಾಗ್. ಸೊ ನಾಟಿ ಮಾಡಿದ 120 ದಿನಗಳಲ್ಲಿ ಈಗ 4ನೇ ತಿಂಗಳಿಗೆ ಬಂದ್ಬಿಟ್ಟಿದ್ವಿ, ಆವಾಗ 2 ಬ್ಯಾಗ್ ಅಮೋನಿಯಂ ಸಲ್ಫೇಟ್, 1 ಬ್ಯಾಗ್ ಪೊಟ್ಯಾಶ್. ಈ ತರ ಸ್ವಲ್ಪ ಗೊಬ್ಬರದಲ್ಲೇ ವ್ಯತ್ಯಾಸ ಮಾಡ್ಕೊಂಡು ಕೊಟ್ಟರೆ ಬೆಳೆನೂ ಚೆನ್ನಾಗಿ ತಗೊಳುತ್ತೆ, ಒಟ್ಟಾರೆಯಾಗಿ ಅದರ ಎಫೆಕ್ಟ್ ಚೆನ್ನಾಗಿರುತ್ತೆ. ಇದು ನಾವು ಶಿಫಾರಸ್ ಮಾಡ್ತಕ್ಕಂತಹ ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡ್ತಕ್ಕಂತ ಒಂದು ವಿಧಾನ. ಇದ್ರ ಜೊತೆಗೆ ನಾವು ಆಲ್ರೆಡಿ ಸಾಕಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ಟಿರ್ತೀವಿ, ಆದರೂ ಇವಾಗ ಏನು ISR ಅವ್ರು ಹೇಳ್ತಾರೆ ಅವರು ಸ್ವಲ್ಪ ಮಟ್ಟಿಗೆ ಇದು ಬೇಕಾಗುತ್ತೆ, ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಂದಿಗ್ಧ ಅಂತೇಳಿ ಸಿಕ್ಕದೆ ಹೋದ್ರೆ ಇಳುವರಿ ಸ್ವಲ್ಪ ಕುಂಠಿತ ಆಗುತ್ತೆ, ಗುಣಮಟ್ಟ ಕುಂಠಿತ ಆಗುತ್ತೆ ಅಂತ. ಹಾಗಾಗಿ ಅವಾಗೇನು ಮಾಡಬೇಕು, ಟರ್ಮರಿಕ್ ರಿಚ್ ಅಂತ, ಟರ್ಮರಿಕ್ ಸ್ಪೆಷಲ್ ಅಂತ ಹೇಳ್ತಾರೆ, ಟರ್ಮರಿಕ್ ರಿಚ್ ಅಂದರೆ ಒಂದು ಕೆಜಿಗೆ 200-200 ರೂಪಾಯಿ ಇದೆ ಅದಕ್ಕೆ, ಅದನ್ನು 2 ಸಿಂಪರಣೆ ನಾಟಿ ಮಾಡಿದ 90 ದಿನಗಳದ ಒಂದು ಸಿಂಪರಣೆ, ಒಂದು 120 ದಿನಗಳದ ಒಂದು ಸಿಂಪರಣೆ ಮಾಡಿದ್ರೆ ಅದು ಒಟ್ಟಾರೆಯಾಗಿ ಇದು ನಿಮ್ಮ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಏನಿದೆಯಲ್ಲ ಇದನ್ನು ನಾವು ಕಂಪ್ಲೀಟ್ ಮಾಡ್ದಂಗಾಗತ್ತೆ. ಯಾವುದೇ ಥರದ್ದು ಬಿಳಿ ಎಲೆ ಬರ್ತಕ್ಕಂಥದ್ದು, ಎಲೆಗಳ ನರಗಳು ಕಾಣಿಸ್ತಕ್ಕಂಥದ್ದು, ಬೆಳವಣಿಗೆ ಸರಿಯಾಗಿ ಆಗದೇ ಇರತಕ್ಕಂಥದ್ದು, ಗಿಡಗಳು ಕುಬ್ಜ ಆಗ್ತಕ್ಕಂಥದ್ದು, ಇಳುವರಿ ಸರಿ ಬರ್ತಾ ಇರ್ತದೆ, ಈ ತರ ಪ್ರಾಬ್ಲಮ್ಗಳನ್ನ ನಾವು ಟ್ಯಾಕಲ್ ಮಾಡಬಹುದು. ಇದು ಮೇನ್ ಆಗಿ ಇದಾದ ನಂತರ ನಾವಿಲ್ಲಿ ಏನಂತಂದ್ರೆ ಈಗ ನಾಟಿ ಮಾಡ್ತಕ್ಕಂಥದ್ದು, ಬೀಜದ ಆಯ್ಕೆ, ಇವುಗಳ ಬಗ್ಗೆ ಗಮನ ಹರಿಸೋಣ. ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ 1 ಎಕರೆಗೆ 600-1200 ಕೆಜಿ ಗಂಟನ ನಾವು ಅರಿಶಿನ ಬಿತ್ತನೆ ಬೀಜನ ಹಾಕ್ತಾರೆ. ಅದೇ ಮೇನ್ ಒಂದು 25% ಕಾಸ್ಟ್ ಆಫ್ ಕಲ್ಟಿವೇಶನ್ ನಾವೇನು ಹೇಳ್ತೀವಿ ಅದನ್ನು ತಗೋಬಿಡುತ್ತೆ 600 ಕೆಜಿ. ಕೆಲವರು ರೈತರು 600 ಮತ್ತೆ ಕೆಲವರು ಮದರ್ ರೈಸೋಮ್ಸ್ ಹಾಕೋರು 1200 ಕೆಜಿ ಅಷ್ಟು ಬೀಜ, ಬಿತ್ತನೆ ಬೀಜ ರೈಸೋಮ್ಸ್ ಬೇಕಾಗ್ತದೆ. ಅದನ್ನೇನಂತಂದ್ರೆ ಅದನ್ನ ಬೀಜೋಪಚಾರ ಮಾಡ್ತಕ್ಕಂಥದ್ದು, ವಾಲ್ಯೂಮ್ ನೋಡಿ ಕೆಲವರು ಮಾಡದೇ ಇಲ್ಲ ಅನ್ಸುತ್ತೆ. ಇಲ್ಲಿ ಬೀಜೋಪಚಾರ ಒಂದು ಪ್ರಮುಖವಾದಂತಹ ಹಂತ. ಈಗ ಆ ಪ್ರಮಾಣದಲ್ಲಿ ಬೀಜ ಬೇಕಾಗತ್ತಾ? ಸರಿ, ಬೇಕಾಗತ್ತೆ ಸರ್. ಅದು 1 ಎಕರೆಗೆ ಅದೇನಂತ ಹೇಳ್ತೀವಿ, ಒಂದು ಬೀಜದ ತೂಕ 20-30 ಗ್ರಾಂ ಅಂತ. ಸೊ ನಾವು 1 ಎಕರೆಗೆ 25,000-30,000 ಗೆಡ್ಡೆಗಳನ್ನ ಹಾಕ್ತೀವಿ, ಅಷ್ಟು ಗಿಡ ಇರುತ್ತೆ. ಸೊ 20 ಗ್ರಾಮ್ ಇಂಟು 30 ಅಂತಂದ್ರೆ 600 ಕೆಜಿ. ಅದ್ರಲ್ಲೇನ್ ಕಡಿಮೆ ಮಾಡಕ್ ಆಗಲ್ಲ, ಅಂದ್ರೆ 1200 ತನಕ ಹೋಗ್ಬಾರ್ದು ಅಷ್ಟೇ. ಅಲ್ಲ, ಇದ್ರಲ್ಲಿ ಏನಾಗುತ್ತೆ ಸರ್, ಅವರು ರೈತರದೊಂದು ಏನ್ ಥಿಂಕಿಂಗ್ ಏನಿದೆ, ಮದರ್ ರೈಸೋಮ್ ಹಾಕಿದ್ರೆ ಸ್ವಲ್ಪ ದಪ್ಪ ಗೆಡ್ಡೆಗಳು ಹಾಕಿದ್ರೆ ಇಳುವರಿ ಜಾಸ್ತಿ ಬರುತ್ತೆ. ಅಲ್ಲ, ಅದು ಒಂದ್ ಹಂತದಲ್ಲಿ ಸರಿಯೂ ಕೂಡ, ಬಟ್ ನಾವು ಇಲ್ಲೇನು ಕಾಸ್ಟ್ ಜಾಸ್ತಿ ಆಗ್ತಿದೆಯಲ್ಲ ಆ ಪ್ರಮಾಣದಲ್ಲೇ ಇಳುವರಿ ಜಾಸ್ತಿ ಆಗಲ್ಲ. ಅದಕ್ಕೊಂದು ತಂತ್ರಜ್ಞಾನ ಕೂಡ ನಾವು 4-5 ವರ್ಷದಿಂದ ರೈತರಲ್ಲಿ ಡೆಮಾನ್ಸ್ಟ್ರೇಷನ್ಗಳನ್ನ ಮಾಡಿ ಪ್ರಚಾರ ಮಾಡಿಸ್ತಿದ್ದೇವೆ. ಏನಂದ್ರೆ ಅರಿಶಿಣವನ್ನ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಅಂತ, ಶೀಘ್ರ ಸಸ್ಯೋತ್ಪಾದನೆ. ನೀವೇನು 45 ದಿವಸಗಳ ಮುಂಚೆನೆ ನರ್ಸರಿಲಿ ಸಸ್ಯೋತ್ಪಾದನೆ ಮಾಡಿಕೊಂಡು ಅದನ್ನ ನಾಟಿ ಮಾಡ್ತಾರೆ. ಅದನ್ನ ನಾನು ಹೇಳ್ತೀನಿ ಹೇಗೆ ಅಂತ. ನಾರ್ಮಲ್ ಪ್ರೊಸೀಜರ್ಸ್ ಅಲ್ಲಿ ರೈತರು ಏನ್ ಮಾಡ್ತಾರೆ, ಇದು ಈ ಬೀಜನ ಅವರು ಬೀಜೋಪಚಾರ ಮಾಡಬೇಕು. ಈಗ 600-800 ಕೆಜಿ ಏನು ನಾವು ಶಿಫಾರಸ್ ಇರ್ತೀವಲ್ಲ ಅದನ್ನ ನಾವು ಗೆಡ್ಡೆಗಳನ್ನ ಬೀಜೋಪಚಾರ ಹೇಗೆ ಮಾಡಬೇಕು, ಕನಿಷ್ಠ 25-30 ನಿಮಿಷಗಳ ಕಾಲ ಮ್ಯಾಂಕೋಸಬ್ ಇರ್ಬೋದು, ಮ್ಯಾಂಕೋಸಬ್ ಅಥವಾ ಮೆಟಲಾಕ್ಸಿಲ್ 2 ಕಾಂಬಿನೇಷನ್ ಇರತಕ್ಕಂಥದ್ದು, ಅದು 3 ಗ್ರಾಮ್ ಸಾಕಾಗತ್ತೆ, ಅಥವಾ ಬ್ಯಾವಿಸ್ಟಿನ್ ಆದರೆ 1 ಗ್ರಾಮ್ ಸಾಕಾಗತ್ತೆ. ಅದ್ರ ಜೊತೆಗೆ ಕ್ಲೋರೋಪೈರಿಪಾಸ್, 20 ವಯಸ್ಸು ಇರತಕ್ಕಂಥ ಕ್ಲೋರೋಪೈರಿಪಾಸ್ 2 ml, ಇವುಗಳ ಮಿಶ್ರಣದೊಂದಿಗೆ 25-30 ನಿಮಿಷಗಳ ಕಾಲ ನೆನೆ ಹಾಕಿ ಅದನ್ನು ನೆರಳಲ್ಲಿ ಒಣಗಿಸಿ ಆಮೇಲೆ ನಾವು ಬಿತ್ತನೆಗೆ ಉಪಯೋಗಿಸೋದು ಭಾರಿ ಒಳ್ಳೆಯದು. ಅದು ನಾವು ಕೆಲವರು ಆರ್ಗ್ಯಾನಿಕಲ್ ಮಾಡ್ತೀವಿ ಅಂತ ರೈತರು ಕೇಳಂತರು ಇದ್ದಾರೆ. ಅವರಿಗೆ ಟ್ರೈಕೋಡರ್ಮ್ ಮತ್ತು ಸುಡೋಮನಸ್, ಅದು 1 ಲೀಟರ್ ನೀರಿಗೆ 4 ಗ್ರಾಮ್ನಂತೆ, ಆ ಥರ ಆ ರೇಷದಲ್ಲಿ ನಾವು ಅದನ್ನು 15-25 ನಿಮಿಷಗಳ ಕಾಲ ನೆನೆ ಹಾಕಿ ನಂತರ ಅದನ್ನು ಒಣಗಿಸಿದ್ರೆ ನೆರಳಲ್ಲಿ ಒಣಗಿಸ್ಬೇಕು, ನೀರೆಲ್ಲ ಹೋಗ್ಲಿ ಅಂತ. ಆಮೇಲೆ ನಾವು ಬಿತ್ತನೆಗೆ ಬಳಸ್ತಕ್ಕಂಥದ್ದು, ಬಿತ್ತನೆಗೆ ಬಳಸ್ತಕ್ಕಂಥದ್ದು ಒಂದು 75% ರೈತರು ನಾವು ನೋಡ್ತೀವಿ ಕುಂಟೆ ಹೊಡೆದ್ಬಿಟ್ಟು 1.5-1.5 ಸಾಲಲ್ಲಿ ಬಿತ್ತನೆ ಮಾಡ್ಕೊಂಡು ಹೋಗ್ತಾರೆ. ಅದು ಈಸಿಯೂ ಕೂಡ, 1-2 ಕುಂಟೆ ಇದ್ರೆ 1 ದಿವಸಕ್ಕೆ 4-5 ಹೆಣ್ಣೆ ಆಡಿದ್ರೆ ಬಿತ್ತನೆ ಆಗೋಗುತ್ತೆ. ಅಥವಾ ಇವತ್ತು ನಾವೇನು ಪ್ರಿಸಿಷನ್ ಫಾರ್ಮಿಂಗ್ ಅಂತ ಮಾತಾಡ್ತಿದ್ದೇವೆ, ಇವತ್ತೇನು ಇಳುವರಿ ಜಾಸ್ತಿ ಮಾಡ್ಕೋಬೇಕು ಅಂತ ಮಾತಾಡ್ತಿದ್ದೇವೆ, ಖರ್ಚು ಕಡಿಮೆ ಮಾಡಬೇಕು, ಈ ಥರದ್ದು ಏನು ಕಾನ್ಸೆಪ್ಟ್ ಇದೆ, ಆಮೇಲೆ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಇದ್ರ ಮಾತಾಡಬೇಕಾದ್ರೆ ನಾವು ಸ್ವಲ್ಪ ರೈಸರ್ ಬೆಡ್ ಮಾಡಿ ರೈತರು ಹಾಕೋಬೇಕಾಗುತ್ತೆ. ರೈಸರ್ ಬೆಡ್ ಮಾಡಿ ಹಾಕೋದು ಸಾಕಷ್ಟು ಅಡ್ವಾಂಟೇಜ್ ಇದೆ, ಸ್ವಲ್ಪ ಮಟ್ಟಿಗೆ ಬೆಡ್ ಮಾಡ್ಕೋಬೇಕು ರೈತ ಅದೊಂದೇ. ಇದುವರೆಗೆ ಅರಿಶಿಣ ಬೆಳೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ತಜ್ಞರಾಗಿರುವ ಡಾಕ್ಟರ್ ಎಬಿ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ.